ಕರತಿಯ ಗರದ ಕರತಿಯ ಗರದ ಮೋನಿ ಕರತಿಯ ಗರದ ಮೋನಿ ಕರತಿಯ ಗರದ ಮೋನಿ ಕರತಿಯ ಗರದ ನಾಲೋನಿ ತಿರುಪತಿ ವೆಂಕಟ ರಮಣ ಮಚರಮನು ತರತಿಯ ಗರದ ನಾಲೋನಿ ತಿರುಪತಿ ವೆಂಕಟ ರಮಣ ಮಚರಮನು ತರತಿಯ ಗರದ ಪರಮ ಪುರುಷ ಧರ್ಮ ತಿರುಪತಿ ವೆಂಕಟ ರಮಣ ಮಚರಮನು ತರತಿಯ ಗರದ ಮಾಗುರಮನಿ ತೆಲಿಯಗ ಮೃಗಗಣಮುಳು ಮಾಗುರಮನಿ ತೆಲಿಯಗ ಮೃಗಗಣಮುಳು ವಚಿತ ಗುರುರೇತಿ ಉನ್ನದಿ ವಚಿತ ಗುರುರೇತಿ ಉನ್ನದಿ ವಚಿತ ಗುರುರೇತಿ ಉನ್ನದಿ ಬೇಗಮನಿ ಮತ ಉನನು ಸಂಚಿದ ಬೇಗಮನಿ ಮತ ಉನನು ಸಂಚಿದ ಬೇಗಮನಿ ಮತ ಉನನು ಸಂಚಿದ ತ್ಯಾಗರಾಜನು ದಮದ ಮಚರಮನು ತ್ಯಾಗರಾಜನು ದಮದ ಮಚರಮನು ಜಗರದ ನಾಲೋನಿ ತಿರುಪತಿ ವೆಂಕಟ ರಮಣ ಮಚರಮನು ಜಗರದ ನಾಲೋ